ಯಾಕಂದರೆ ಮಳೆ ನೀರು ನಮ್ಮಲ್ಲಿ ಮಳೆ ಭಾಳ ಒಂದು ಡಿಸ್ಟ್ರಿಬ್ಯೂಷನ್ ಏನಂತ ಹೇಳ್ತೀವಿ ಸರಿಯಾಗಿಲ್ಲ. ಒಮ್ಮೆ ಬಿತ್ತಂದರೆ 100 mm ಬರ್ತದೆ, ಒಮ್ಮೆ ಮಳೆ ಇರೋದಿಲ್ಲ 2 ತಿಂಗಳು 3 ತಿಂಗಳು. ಇಂಥ ಸಂದರ್ಭದಲ್ಲಿ ಇದ್ರ ಮಹತ್ವ ಏನು ಹೇಳ್ತೀರಿ ಕೊನೆಯದಾಗಿ ರೈತರಿಗೆ? ಈಗ ರೈತರಿಗೆ ಅದನ್ನ ಹೇಳಕ್ಕೆ ಇಚ್ಛೆ ಪಡೋದು ಅಂತಂದ್ರೆ, ಈ ಏಪ್ರಿಲ್ ಮೇ ಬಹಳ ಕ್ರೂಷಿಯಲ್ ಕ್ರೂಷಿಯಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಗೆ. ತಾವು ಸಾಕಷ್ಟು ಏನು ಕೆಲಸ ಮಾಡೋದಿದ್ರು ಭೂಮಿ ರೆಡಿ ಮಾಡ್ಕೊಂಡು ಬಿಟ್ಟು ಅದನ್ನು ಅದ್ರ ಜೊತೆಯಲ್ಲಿ ನೀವು ಈ ಒಂದು ಮಳೆ ನೀರು ಕೊಯ್ಲು ಸ್ಟ್ರಕ್ಚರ್ಸ್ ಅನ್ನು ನೀವು ನಿರ್ಮಾಣ ಮಾಡಿ ಈ ಕೃಷಿ ಹೊಂಡ ಇರ್ಬೋದು ಅದಕ್ಕೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಬಹುದು, ಇಂಥವೆಲ್ಲ ಒಂದು ಕೆಲಸಗಳನ್ನು ಅದಕ್ಕೆ ಮತ್ತೆ ಏರುಗಳನ್ನು ಹಾಕೋದು. ಈಗ ವಡ್ಡುಗಳು ಸ್ವಲ್ಪ ಸ್ವಲ್ಪ ಜರುಗಿ ಸ್ಲೋ ಹೋಗಿರ್ತವೆ, ಅಂತವೆಲ್ಲ ನೀವು ಈ ಕೆಲಸ ಕಾರ್ಯಗಳನ್ನು ಈ 2 ತಿಂಗಳಲ್ಲಿ ಮಾಡ್ಕೋಬೇಕು. ರೈತರು ಕೃಷಿ ಹೊಂಡ ಮಾಡಿರ್ತಾರೆ, ಅವನು ಸಹ ರಿಪೇರಿ ಮಾಡ್ಕೋಬಹುದು. ಈಗೆಲ್ಲ ಕೃಷಿ ರಿಪೇರಿ ಮಾಡ್ಕೋಬಹುದು ಸರ್. ಆಮೇಲೆ ಈಗ ಏನಂತೀವಿ ನಾವು, ಸ್ಟೋರ್ ಆಗಂತ ನೀರನ್ನು ನಾವು ಆವಿ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಕ್ಕೆ ಮತ್ತೆ ಮೇಲ್ಗಡೆ ಮುಚ್ಕೊಬೋದನ್ನು ಕೂಡ ಮಾಡಬಹುದು. ಅಥವಾ ಥರ್ಮೋಕೋಲ್ ಅನ್ನು ನೀವು ನೀರಲ್ಲಿ ಎವಾಪರೇಷನ್ ಲಾಸ್ ಜಾಸ್ತಿ ಇರ್ತದೆ. ಕಂಟಿನ್ಯೂಸ್ ಮಳೆ ಬಿತ್ತಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಪಾಂಡ್ ಎಲ್ಲ ತುಂಬಿಕೊಂಡ್ಬಿಡ್ತದೆ. ಯಾವಾಗ ನಿಮಗೆ ಮಳೆ ಅಭಾವ ಇರ್ತದಲ್ಲ, ಆ ನೀರನ್ನು ನೀವು ಉಪಯೋಗ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾವು ಸಪ್ಲಿಮೆಂಟಲ್ ಇರಿಗೇಷನ್ ಅಂತೀವಿ. ಸಪ್ಲಿಮೆಂಟಲ್ ಇರಿಗೇಷನ್ಗೆ ನೀವು 1 ಅಥವಾ 2 ಕ್ರೂಷಿಯಲ್ ಇರಿಗೇಷನ್ ಕೊಡಬೇಕಾಗ್ತದೆ. ಉದಾಹರಣೆಗೆ ನೀವು ಈಗ ತೊಗರಿಯಲ್ಲಿ ಹೂವು ಬಿಡುವಂತ ಸಂದರ್ಭದಲ್ಲಿ ಪಾಟ್ ಸೆಟ್ಟಿಂಗ್ ಸ್ಟೇಜ್ನಲ್ಲಿ ಒಮ್ಮೆ ಮಳೆ ಕೈ ಕೊಟ್ಟು ಬಿಡ್ತದೆ, ಅವಾಗ ಆ ಸಂದರ್ಭದಲ್ಲಿ ಈ ಮಳೆ ನೀರನ್ನು ನೀವು ಸ್ಪ್ರಿಂಕ್ಲರ್ ಮುಖಾಂತರ ನೀವು ಉಪಯೋಗ ಮಾಡ್ಕೋಬಹುದು. ಒಳ್ಳೆಯದು ಡಾಕ್ಟರ್ ರಾಜ್ಕುಮಾರ್ ಹಳದೊಡ್ಡವರು, ಇದುವರೆಗೆ ವಿಶೇಷವಾಗಿ ರೈತರು ಹೊಲದಲ್ಲಿ ಬಿದ್ದಂಥ ಮಳೆ ನೀರನ್ನ ಯಾವ ರೀತಿ ಅದನ್ನು ಸಂರಕ್ಷಣೆ ಮಾಡಬಹುದು, ಮಳೆ ನೀರಿನ ಒಂದು ಮರುಪೂರ್ಣ ಅಂದರೆ ಕೊಯ್ಲು ಯಾವ ರೀತಿ ಮಾಡಲಿಕ್ಕೆ ಏನೇನು ಒಂದು ಪದ್ಧತಿಗಳನ್ನು ಅನುಸರಿಸಬೇಕಾಗತ್ತೆ, ಜೊತೆಗೆ ಹೆಚ್ಚಿಗೆ ಬಂದಂಥ ನೀರನ್ನು ಸಂಗ್ರಹಣೆ ಮಾಡಿ ಹೇಗೆ ಕೃಷಿ ಚಟುವಟಿಕೆಗಳು ಬಳಸಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ರೈತರು ವಿಶೇಷವಾಗಿ ಬೇಸಿಗೆ ಹಂಗಾಮಿನಲ್ಲಿ ಕೆಲವೊಂದು ಮಳೆ ನೀರಿನ ಸಂರಕ್ಷಣಾ ವಿಧಾನಗಳನ್ನು, ಸ್ಟ್ರಕ್ಚರ್ಗಳನ್ನು, ಬದುಗಳನ್ನು, ಒಡ್ಡಗಳನ್ನು ನಿರ್ಮಾಣ ಮಾಡೋದಿರ್ಬೋದು, ಕೃಷಿ ಹೊಂಡ ನಿರ್ಮಾಣ ಮಾಡೋದಿರ್ಬೋದು, ಚೆಕ್ ಡ್ಯಾಮ್ಗಳ ರಿಪೇರಿ ಇರ್ಬೋದು ಮಾಡೋದಿರ್ಬೋದು, ಇವೆಲ್ಲ ಮಾಡ್ಕೊಂಡ್ಬಿಟ್ರೆ ಖಂಡಿತ ಮುಂದಿನ ಮಳೆಗಾಲದಲ್ಲಿ ಏನು ಜುಲೈ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಮಳೆ ನೀರನ್ನ ಚೆನ್ನಾಗಿ ಹಿಡಿದಿಟ್ಕೊಂಡು ಮುಂದೆ ಅಭಾವ ಆದಾಗ ನೀರಿನ ಒಂದು ಕೊರತೆ ಆದಾಗ ಇದನ್ನು ಮಾಡಲಿಕ್ಕೆ ಸಾಕಷ್ಟು ಒಂದು ಪ್ರಯೋಜನ ಆಗುತ್ತೆ. ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಳೆ ನೀರಿನ ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ ವಿಧಾನಗಳು ಈ ವಿಷಯ ಕುರಿತು ತಜ್ಞರಾದ ಡಾಕ್ಟರ್ ರಾಜ್ಕುಮಾರ್ ಹಳೆದೊಡ್ಡಿ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತಿ. ಈಗ ಕೇಳೋಣ ಹವಾಮಾನ ವರದಿಯನ್ನ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ದಿನಾಂಕ 7/4/2023 ಅಂದರೆ ನಾಳೆ 5.9 mm ಮಳೆಯಾಗುವ ಸಾಧ್ಯತೆ ಇದೆ. ಹಾಗೆ ಗರಿಷ್ಠ ಉಷ್ಣಾಂಶ 39°C ಮತ್ತು ಕನಿಷ್ಠ ಉಷ್ಣಾಂಶ 24°C ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ %56 ಮತ್ತು ಕನಿಷ್ಠ ಆರ್ದ್ರತೆಯು %29 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 15 km/h ಚಲಿಸುವ ಸಾಧ್ಯತೆ ಇರುತ್ತದೆ. ಇದುವರೆಗೆ ಹವಾಮಾನ ವರದಿಯನ್ನ ಕೇಳಿದ್ರಿ. ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹ ಸಮಯ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರಿಗೆ ಕೆಲವು ಮಾಹಿತಿಗಳು ಹೀಗಿವೆ. ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮ್ಗಳ ದುರಸ್ತಿ ಮತ್ತು ನವೀಕರಣ ಕಾರ್ಯವನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 cm ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 kg ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ %5 ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ರೈತ ಬಾಂಧವರು ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು ಹೆಕ್ಟರ್ಗೆ 15 mohaka balegalanna ರೈತ ಬಾಂಧವರು ಅಳವಡಿಸಬೇಕು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡುಬಂದಲ್ಲಿ